ಹಿಮಿಂ ತಿಮಿಂ ಧ್ವನಿ ಮೃದಂಗ ಕೇಳದೆ ಕೊರಳ ನಾಗ ನಲಿದಾಡಲು ನೋಡದೆ ಮಾರಮ ಹರಿ ಜಡ ಕರ ಕಾಣದೆ ಕರದಿ ಚೂಲ ಡಮರುಗ ಮೆರೆ ದಾಡಿ ಶಿವ ಚಂ ಚಂ ಚಂ ಚಂ ಚನ ನಾಮ ಸೀತಾ ದಿಗ್ ದಿಗ್ ಗ್ರಾಮ ಗ್ರಾಮ ರಾಮ ಸೀತಾ ದಿಗ್ ದಿಗ್ ಗ್ರಾಮ ಗ್ರಾಮ ರಾಮ ಸೀತಾ ದಿಗ್ ದಿಗ್ ಗ್ರಾಮ ಗ್ರಾಮ ಹೇಳ್ತಾ